ಇಲ್ಲವೇ ಶೇಕಡಾ 5 ಗಂಧಕವನ್ನು ಧೂಳೀಕರಿಸಬೇಕು. ತಳಿಗೆ ಅನುಸಾರವಾಗಿ ವಿವಿಧ ತಳಿಗಳಲ್ಲಿ ಹೂಗಳನ್ನು ಈ ರೀತಿ ಕೊಯ್ಲು ಮಾಡಬಹುದು. ಕಾಕಡ ವರ್ಷ ಪೂರ್ತಿ ಹೂವನ್ನು ಕೊಡ್ತದೆ, ಆದರೆ ಮಾರ್ಚ್ ಮತ್ತು ಮೇ ತಿಂಗಳುಗಳಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಗುಂಡು ಮಲ್ಲಿಗೆ ಮಾರ್ಚ್ ಹಾಗೂ ಅಕ್ಟೋಬರ್, ವಸಂತ ಮಲ್ಲಿಗೆ ಏಪ್ರಿಲ್ ಅಕ್ಟೋಬರ್, ಜಾಜಿ ಮಲ್ಲಿಗೆ ಜೂನ್ನಿಂದ ಸೆಪ್ಟೆಂಬರ್ ಹಾಗೂ ಹಾರ ತಯಾರಿಸಲು ಹೂಗಳನ್ನು ಮೊಗ್ಗಿದ್ದಾಗ ಹಾಗೂ ಸುಗಂಧ ದ್ರವ್ಯ ತಯಾರಿಕೆಗೆ ಪೂರ್ಣ ಅರಳಿರುವಂತಹ ಹೂಗಳನ್ನು ಬೆಳಗಿನ ಸಮಯದಲ್ಲಿ ಕೊಯ್ಲು ಮಾಡುವಂತಹದ್ದು ಒಳ್ಳೆಯದು. ಕೃಷಿ ಮಾಹಿತಿ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಗರ್ ಕೋಯ್ ಬಹುತ್ ಬಡಿ ಆಪದಾ ಆ ಗಯಿ ಔರ್ ಫಸಲ್ ಬರ್ಬಾದ್ ಹೋ ಗಯಿ ತೋ ಉಸ್ಕೋ ಬಿ ಬೀಮಾ ದೇನೆ ಕಿ ಯೋಜನಾ ಹಮ್ನೆ ಬನಾಯಿ. ಪಹುಂಚ ರಹಿ ಖುಶಹಾಲಿ ಗಾಂವ್ ಗಾಂವ್ ಔರ್ ಹರ್ ಘರ್ ಮೇ, ಹುವಾ ಕಿಸಾನ್ ಸುರಕ್ಷಿತ್ ಖೇತಿ ಕೆ ಹರ್ ಸಫರ್ ಮೇ, ಫಸಲ್ ಬೀಮಾ ಯೋಜನಾ ಕೆ ಸಾತ್ ಸಾಲ್ ಹೈ ಬೇಮಿಸಾಲ್. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕೆ ಅಂತರ್ಗತ್ ಮೇರಿ ಪಾಲಿಸಿ ಮೇರೆ ಹಾತ್ ಮಹಾಭಿಯಾನ್ 15 ಸೇ 31 ಮಾರ್ಚ್ 2023 ತಕ್ ಕಿಸಾನೋ ಕಿ ಫಸಲ್ ಬಿಮಾ ಪಾಲಿಸಿ ಉನ್ಕೆ ಘರ್ ಪಹುಂಚೇಗಿ. ಯೋಜನಾ ಮೇ ನಾಮಾಂಕನ್, ದಾವೋ ಕಿ ಪ್ರಕ್ರಿಯಾ, ಶಿಕಾಯತ್ ನಿವಾರಣ ಪ್ರಕ್ರಿಯಾ ಪರ್ ಜಾನ್ಕಾರಿ ಮಿಲೇಗಿ. ಕಿಸಾನೋ ಕೆ ಪ್ರಶಿಕ್ಷಣ ಹೇತು ಫಸಲ್ ಬಿಮಾ ಪಾಠಶಾಲಾ ಚಲಾಯಿ ಜಾಯೇಗಿ. ಅಧಿಕ ಜಾನ್ಕಾರಿ ಕೆ ಲಿಯೆ 1800-1551 ಪರ್ ಕಾಲ್ ಕರೆ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಾಳೆ ಸಂಕಯ್ಯಗೊಂಡ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳು. ಅನ್ಯಂಡ ಕೋಪ ಕೇಲೋ ತೋ ದೇವಿಗೆ ಕೇಲೋ ತೋ ಪಂಚಾಳದ ಎಲೆ ತೋ ಪಂಚಾಳದ ಎಲೆ ಕಡಕೆ ಬೇಕೇಲ ತಮಂದಿರಬೇಕೆ ಗೋರೋ ತೀರೇ ಮಂದಿರಬೇಕೆ ಗರದಿ ಮಕ್ಕಳು ಅಮ್ಯಂಡ ಕೋಗೆ ಬರ ಬೇಕೆ ಅಮಿ ಕೋಳಿ ಅಮಿ ಕೂಡ ಪೋಯಿ ಸೇಲ್ ಅಮ್ಯಂಡ ಮುರಸೋತೆ ಬರಿ ಬರೇ ಬಸುತ್ತೆ ಬಲಿಬಾರೆ ಬಾಳಂತಿ ಬಲದಿ ಬದಕೊಯ್ಯ ಮುಗಿ ಬಾರೆ ಕೈಯ ಮುಗಿಬಾರೆ ಬಾಳಂತಿ ಕೈ ಮುಗದಿ ಕಾಯ ಒಡೇ ಬಾರೆ ಬಾಳಂತಿ ಮಿಂದಲ್ಲೇ ನಿಳ್ಳೆ ಕೈ ಬಾಳೆ ಕೈ ಕಾಜಿ ಕೈ ಕರಿಯ ಮಣಿ ಬಾಳಂತಿ ವಲಾಡಿ ಮೀವ ಕ್ಯಾರೇ ಕಬ್ಬೇಣ ಮೇಲೆ ರೋಲರ ಸೇಣ ಬಿರಸು ನಿರನಿ ಸಾಜ ಸಿರಿ ಗನಂದ ಬಿರಸು ನಿರ ಸಾಜ ಸಿರಿ ಗಂಧ ಬಾಳಂತಿ ಮಿಂದಲ್ಲೋರಿಯ ಕ್ಯಾರೇ ಸೊಂಟ ಕೈಳೋರ ನೊರಗೆ ಜೇನೊಣಗೆ ದೊಮ್ಮೋಗೈ ಬರದ ತುಂಬಿ ಮರದೇನಿ ಬೇಗ ಮುಂಚೆ ದೇ ಮಕಮಾರಿ ತಳಕಂಡಿ ಬಟ್ಟರ ಮನೆಗೆ ಮನಗೆ ನಡ್ದಾಳೆ ಗೌರಮ್ಮ ಭಟ್ಟಾರಲ ಕೈಲೆ ಅನ ಬಂದಿ ಗೋಪಿ ಎನ ತಾನವಿಲ್ಲೆ ಕಂದನ ಕೈ ತೋಳು ಕೇಳಲು ಬಂದೆ ಶುಕ್ರರ ಗಳಗಿಲಿ ಹುಟ್ಟಿದ ಕಂದ ತಂದಿಗೋ ತಾಯಿಗೂ ಬಾಗಿಯನೆ ತಂದ ಅಟ್ಟನ ಮಾತ ತಟ್ಟನೆ ಕೇಳಲೆ ತನ್ನ ಮನೆಗೆ ತಾನು ಬಂದಳೆ ಗೋಪಿ ಅಡ್ಡಗ ಏಣಿ ಚಾಚಳೆ ಗೋಪಿ ತೊಟ್ಲಂದ ನಾರ ತಗಿದಳೆ ಗೋಪಿ ತೊಟ್ಲಿಗೆ ಬಂದದ್ದು ಹನ್ನೆರಡು ನೇಣು ತೊಟ್ಲಿಗೆ ಬಂದದ್ದು ಹನ್ನೆರಡು ಒಲಗಿ ಸರ್ಪ ಭೋಜನದ ಹಾಸುಗಿ ಆಸೆ ಮೆಕ್ಕಿದ ಕೆಂಪೆ ತಲದಿಂಬಾತೆ ಗುಮ್ಮಗೈಲಂಬ ಕೀಲನ ಜಡಿಯ ಗೋಪಿ ಗಬ್ಬ ಗಾಪಳ ಹುಟ್ಟಿ ಅರಿಯೋ ಜೋಜನಂದಳೆ ಗೋಪಿ ಉರಿಯೋ ಜೋಜನಂದಳೆ ಗೋಪಿ ಪರಗೆ ಬಣ್ಣದ ಅಲಂತ್ರ ಕಣ್ಣೋಡಿ ಮಾಕದ ಮಕದ ಕುದರಿ ಎರಿ ಕಂಡೇ ನೋಪು ಮಾನಿಗೆ ಬಣ ಮಕದೆ ಬಣ್ಣದ ಎರಿ ಜತ್ರ ನೋಡಿ ಮಾಕದ ಕುದ ಮಕದ ಕುದುರಿ ಎರಿ ಕಂಡೇ ನೋಪು ಮಾನಿಗೆ ಬಣ ಸೋ ಆಪುರು ದಾಸನ ಮನ ದಾಸನು ಗಲದೆ ಕುಸುಮುದರೆ ದಾಸನು ಗಲದೆ ಕುಸುಮ ಜುಮ್ಮಕ ಬಂದ ಕೀನೇಳಿದವೆ ಸಾಕ ಮಾತು ಬಲ್ಲವಿಲ್ಲಿ ಅಂದೇ ಬಲ್ಲ ಭಕ್ತ ಸರಣಿ ಹೋಗೇ ಭಟ್ಟರ ಮನೆಗೋಗಿ ನೋಡಿದರೆ ಕುಂದುಳ ಕುಯ್ತ ಕುಯ್ತ ತಗಲೋದಿ ಭಟ್ಟರೆ ಅಳೆಯ ಮುರತಾನೇ ಸಿಂಗಾರ ಬನಕೋದು ಸಿಂಗಾರು ಗಲದೆ ಕುಸುಮುದರೆ ಸಿಂಗಾರು ಗಲದೆ ಕುಸುಮುದರೆ ಬಂದ ಮುಗಿಲಿದವೆ ಸಕಿಲಿದ ಮಾತು ಬಲವಿಲ್ಲಿ ಅಂದೇ ಬಲ ದಯ ಸರ ಮಾಯಿ.